ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ. ಎಳೆಯಕಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಸ್ವಚ್ಛ, ಸುಂದರ, ಸಮೃದ್ಧ ನಾಡಿನ ನಿರ್ಮಾಣ ಪ್ರತಿ ಪ್ರಜೆಯ ಹೊಣೆ. 58-2, if my memory serves me right. Or had they lost the third wicket as well? But there's not much to choose. But remember, the advantage is that South Africa is chasing a very meager total of 180. So they were 62-3, yes. Once again, keeping low. Now that's something which might worry the South African batsmen. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ದಿನ್ನಿ ಗ್ರಾಮದ ರೈತರಾದ ಧೂಳಯ್ಯ ಅವರ ಕೃಷಿ ಅನುಭವಗಳನ್ನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಇಂದಿನ ಕೃಷಿ ರಂಗದಲ್ಲಿ. ಮೊದಲಿಗೆ ಈ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ರೈತ ಬಾಂಧವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ದಿನ್ನಿ ಗ್ರಾಮದ ದುಳಯ್ಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಯಚೂರು ತಾಲೂಕು ದಿನ್ನಿ ಭಾಗ ಒಂದು ಒಳ್ಳೆಯ ಭೂಮಿ ಇದೆ ಅಲ್ಲಿ, ಜೊತೆಗೆ ಕೆನಾಲು ಕೊನೆಯ ನೀರು ಸಿಗೋದು ಭಾಳ ದುಸ್ತರ ಅವರಿಗೆಲ್ಲ. ಆ ಭಾಗಕ್ಕೆ ಒಳ್ಳೆ ಭೂಮಿ ಇದೆ. ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನ ಆ ಭಾಗದಲ್ಲಿ ರೈತರು ಚೆನ್ನಾಗಿ ಬೆಳೀತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದುಳಯ್ಯವರು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಾರೆ. ದುಳಯ್ಯವರ ಹೇಗೆ ಒಕ್ಕಲ್ತಾರೆ ಈ ಸಲ, ಹೇಗೆ ಅನಿಸ್ತಾ ಇದೆ? ಈ ವರ್ಷ ಸರ್ ಬೆಳೆ ಅತಿ ಚೆನ್ನಾಗಿ ಬಂದ ಸರ್, ಮೆಣಸಿಗೆ ಬಂದ ಸರ್, ಆದರೆ ಲೇಬರ್ದು ಪ್ರಾಬ್ಲಮ್ ಇದೆ ಸರ್. ಅಲ್ಲಿ ಲೇಬರು ಭಾಳ ಕಷ್ಟ ಇದೆ ಸರ್, ಸಿಗೋಳ್ರು. ಏನೇನು ಹಾಕಿರಿ ಈ ಸಲ ಬೆಳೆಯನ್ನು? ಈ ವರ್ಷ ಹತ್ತಿ ಹಾಕಿವಿ ಸರ್, ಮೆಣಸಿನಕಾಯಿ ಹಾಕಿವಿ ಸರ್. ಎಷ್ಟೆಕರೆ ಹಾಕಿದ್ರಿ? ಒಂದು 6 ಎಕರೆ, 6 ಎಕರೆ ಚಿಲ್ಲರ ಸರ್ ಹತ್ತಿ ಹಾಕಿವಿ. 1.5 ಎಕರೆಯಷ್ಟು ಮೆಣಸಿನಕಾಯಿ ಹಾಕಿದ್ದು ಸರ್. ಮೆಣಸಿನಕಾಯಿ ಮೆಣಸಿನಕಾಯಿ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಹಾ, ಕಂಟಿನ್ಯೂ ಆಗ್ತದೆ ಸರ್. ಕಂಟಿನ್ಯೂ ಆಗ್ತದೆ. ಹೋದ ವರ್ಷ ಎಷ್ಟು ಹಾಕಿದ್ರಿ? ಹೋದ ವರ್ಷ 1 ಎಕರೆ ಹಾಕಿದ್ವಿ ಸರ್. ಹ್ಞೂ, ಅದು ಒಂದು ಒಂದ್ ಎಕರೆ ಹಾಕಿದ್ರೆ ಒಂದ್ ಮಳೆ ಇಲ್ಲ ಸರ್, ಮಳೆ ಇಲ್ಲ ಸರ್, ಬರೀ ಹೋದ ವರ್ಷ ಎಲ್ಲ ಮಳೆ ಮಳೆ ಇಲ್ಲ ಸರ್, ಹಂಗಾಗಿ 5 ಕ್ವಿಂಟಲ್ ಬಂತು ಸರ್. ಮಳೆನೇ ಇಲ್ಲ, ಹೂ ಬಿಡಾಕ ಮಳೆ ಹೋಯ್ತು ಸರ್, ಮಳೆ ಹೋಯ್ತು. ಅವಾಗೆಲ್ಲ ಟ್ರ್ಯಾಕ್ಟರ್ ಇಂದ ನೀರ್ನು ಹಾಕಿದ್ರು ರೈತರೆಲ್ಲ? ಹಾಕಿದ್ರು ಸರ್, ಹಾಕಿದ್ರು. ನೀವು ಹಾಕ್ಸಿದ್ರಿ? ನಾವು ಹಾಕ್ಸಿದ್ವಿ, ಹೋದ ವರ್ಷ ಹಾಕಿದ್ವಿ ಸರ್. ಈಗ ನೋಡ್ರಿ, ಎಕರೆಗೆ 5 ಕ್ವಿಂಟಲ್ ಅಂದ್ರೆ ಏನ್ ಲಾಭ ಅಲ್ಲ, ನಿಮ್ಗೆ ಖರ್ಚುನು ಬರೋದಲ್ಲ. ಸರ್ ಮತ್ತೆ ಅದು ಹೂ ಬಿಡಾಕಲ್ಲ ಮಳೆ ಹೋಯ್ತು ಸರ್, ಗೊಬ್ಬರ ಒಂದೇ ಸಲ ಹಾಕಿದ್ವಿ, ಗೊಬ್ಬರ ಕರಲಿಲ್ಲ ಸರ್, ಬೋದು ಬಿಟ್ಟಿವಿ, ಮಳೆ ಹೋಯ್ತು ಸರ್. ಈ ಸಲ ಹತ್ತಿ ಮತ್ತು ಮೆಣಸಿನಕಾಯಿ ಹಾಕಿದ್ರೆ ಹತ್ತಿ ಬೆಳೆ ಏನ್ ಅನ್ಸುತ್ತೆ ನಿಮಗೆ? ಹತ್ತಿ ಬರವಿಲ್ಲ ಸರ್. ಹತ್ತಿ ಎಕರೆಗೆ ನಮ್ದು 11 ಕ್ವಿಂಟಲ್ ಬಂತು ಸರ್. ಎಕರೆ 11 ಕ್ವಿಂಟಲ್, ಇನ್ನು 2 ಎಕರೆ 12 ಕ್ವಿಂಟಲ್, 14 ಕ್ವಿಂಟಲ್ ಬಂದ ಸರ್. ಅಂದ್ರೆ ಎವರೇಜ್ ಆಗಿ ನಿಮ್ಗೆ ಒಂದು 13 ಕ್ವಿಂಟಲ್ ಅದು ಬಂದಿದೆ ಎಕರೆಗೆ, 1 ಎಕರೆಗೆ ಸರ್. ಹೇಗೆ ಒಂದ್ ಎಕರೆಗೆ ಖರ್ಚು ಅದು ಬಹಳ ಬಂತ? ಎಣ್ಣೆ ಅದು ಎಷ್ಟು ಸಲ ಸಿಂಪರಣೆ ಮಾಡಿದ ಹತ್ತಿ ಬೆಳೆಗೆ? ಎಣ್ಣೆ ಸರ್ ಒಂದು 11 ಸಲ ಆಗಿದೆ ಸರ್. 8 ಸಲ ಆಗಿರುತ್ತೆ ಸರ್. ಖರ್ಚ ಎಷ್ಟು ಮಾಡಿದ್ರಿ? ಗೊಬ್ಬರ ಎಷ್ಟು ಸಲ ಹಾಕಿದ್ರಿ? ಗೊಬ್ಬರ ಒಂದೇ ಸಲ ಬಿತ್ತೀವಿ ಸರ್, ಮಳೆ ಕಂಟಿ ಹತ್ತಿ ಸರ್, ಒಂದೇ ಸಲ ಹಾಕಾಯ್ತು, ಗೆಳವ ಸಿಗ್ಲಿಲ್ಲ, ಹಂಗಾಗಿ ಒಂದ್ ಸಲ ಹಾಕಿ ಬಿಟ್ಟು ಸರ್, ತಿರುಗಿ ಹಾಕಾಗಲಿಲ್ಲ ಸರ್, ಚೆಲ್ಲಿ ಬಿಟ್ಟು ಇಷ್ಟು ಚೆಲ್ಲಿ ಬಿಟ್ರಿ? ಹಂಗೆ ಹಿಂಗೆ ಚೆಲ್ಲಿ ಸರ್. ಏನ್ ಗೊಬ್ಬರ ಹಾಕಿದ್ರಿ? ಇದೇ ಸರ್ DAP ಕಾಂಪ್ಲೆಕ್ಸ್ ಹಾಕಿದೆ ಸರ್. DAP ಮತ್ತು ಕಾಂಪ್ಲೆಕ್ಸ್ ಹಾಕಿದೆ ಸರ್. ಎಷ್ಟು ಕ್ವಿಂಟಲ್ ಆಯ್ತು ಒಂದ್ ಎಕರೆಗೆ? ಎಷ್ಟು ಚೀಲ ಹಾಕಿದ್ರಿ? ಒಂದ್ ಎಕರೆಗೆ ಸರ್ 1 ಕ್ವಿಂಟಲ್ ತನ ಹಾಕಿದೆ ಸರ್. 1 ಕ್ವಿಂಟಲ್? 1 ಕ್ವಿಂಟಲ್ ಒಂದೇ ಸಲ ಆಯ್ತು? ಒಂದೇ ಸಲ ಆಗಿದೆ ಸರ್. ಒಂದ್ ಎಷ್ಟು ದಿವಸಕ್ಕೆ ಹಾಕಿದ್ರಿ ಅದನ್ನ? ಅದು 2 ತಿಂಗಳಿಗೆ ಹಾಕಿದ್ದೇವೆ ಸರ್, 1.5 ತಿಂಗಳಿಗೆ ಹಾಕಿದ್ವಿ ಸರ್. ಈಗ ನಾವೇ ಗೆಳವಿಲ್ಲ ಸರ್, ಟ್ರ್ಯಾಕ್ಟರ್ ಬಂದಿದೆ, ಟ್ರ್ಯಾಕ್ಟರ್ ಹೋದ್ರೆ ಗಿಡ ಮುಡಿತಾವ ಅಂತೇಳಿ ಗಿಡ ಬರತನ ವೇಟಿಂಗ್ ಮಾಡಿದ ಸರ್, ಹಂಗಾಗಿ ಬಂದಾಗೆ ಬಿತ್ತಿದ್ವಿ ಸರ್. ಹಂಗಾಗಿ ಟೈಮ್ ಯಾಕೆ ಎತ್ತುಗಳನ್ನ ಇಟ್ಟಿಲ್ವ ತಾವು? ಮೊದಲು ಇಟ್ಟಿದ್ ಸರ್, ಈಗ ಎಲ್ಲ ನಾವು ಬೇರೆ ಅಣ್ಣ ತಮ್ಮರೆಲ್ಲರೂ ಒಬ್ಬೊಬ್ಬರ ಸಲಗೆ ತೆಗೆದ್ಬಿಟ್ಟಿವಿ ಸರ್. ಟ್ರ್ಯಾಕ್ಟರ್ ಏನು ಸ್ವಂತ ಟ್ರ್ಯಾಕ್ಟರ್ ಇಟ್ಕೊಂಡಿರಿ? ಸ್ವಂತ ಇಟ್ಕೊಂಡಿ ಸರ್. ಎಷ್ಟು ಭೂಮಿ ಟೋಟಲ್ ಉಳಿಮೆ ನಿಮ್ದು ಮಾಡೋದು? ನಮ್ದು 8 ಎಕರೆ ಸರ್. 8 ಎಕರೆ? 8 ಎಕರೆ ಸರ್. ಮತ್ ಜೊತೆಗೆ ಬೇರೆ ಪಾಲು ಮಾಡ್ತಿರ್ತೀರಿ ಏನಾದ್ರು? ಇಲ್ಲ ಸರ್. ಲೀಸ್ ಅದು ಮೊದಲು ಮಾಡ್ತೀವಿ ಸರ್, ಈಗ ಬಿಟ್ಬಿಟ್ಟು ಸರ್. ಲೀಸ್ ಯಾಕೆ ನಾವು ಮಾಡ್ತೀವಿ ಸರ್, ಚಲೋ ಅವೆಲ್ಲ ಬೀಳ್ಬಿದ್ದು ಚಲೋ ಮಾಡಿದೀವಿ ಸರ್, ಕರಂಡಿ ಕರಂಡಿ ಮಾಡಿದಂಗೆ ಮಾಡಿದೀವಿ. ಆದ್ರೆ ಆಮೇಲೆ ಚಲೋ ಆದಾಗ ಬಿಟ್ಟಿಸ್ಬಿಟ್ಟು ಸರ್, ಹಂಗಾಗಿ ಹೊಲಗಳ ಮನಸ್ಸು ಬರಲ್ಲ ಸರ್. ಬಹಳ ನಿಮ್ದು ಹೇಗಿದೆ ಭೂಮಿ? 8 ಎಕರೆ ಭೂಮಿ ಒಂದು ಒಳ್ಳೆ ಭೂಮಿನ? ಒಳ್ಳೆ ಭೂಮಿ ಸರ್. ನಮ್ಮ ಭೂಮಿ ಅಂತೂ ಒಂದ್ 2 ಎಕರೆ ಬಂಗಾರ ಕಡೆಗೆ ಇದ್ದಂಗ ಸರ್. ಬಂಗಾರ ಕಡಗ ಇದ್ದಂಗ ಸರ್. ಇಷ್ಟು ಇಷ್ಟು ಇಷ್ಟು ಹಾಕಿದ್ರೆ ಇಷ್ಟೇ ಬರ್ತದೆ ಗ್ಯಾರಂಟಿ? ಗ್ಯಾರಂಟಿ ನಿಮಗೆ? ಗ್ಯಾರಂಟಿ ಸರ್. 20 ಕ್ವಿಂಟಲ್ ಬರುತ್ತೆ ಬೆಳೆ. ಮಳೆ ಒಂದಾಗ್ಬೇಕು. ಮಳೆ ಒಂದಾಗ್ಬೇಕು ಸರ್. ನಿಮ್ಮ ದಿನ್ನಿ ಭಾಗದಲ್ಲಿ ಭೂಮಿ ಅದಲ್ಲ, ಮಳೆ ಬಾಳ ಬೇಕಾಗಿಲ್ಲ ಅದಕ್ಕಲ್ಲ? ಮಳೆ ಬಾಳ ಬೇಕಾಗಿಲ್ಲ. ಒಂದ್ ಮಳೆ ಚಲೋ ಮಳೆಗಳಾಗ್ಬಿಟ್ರೆ ಚಲೋ, ಒಂದ್ 3 ಮಳೆ ಆದ್ರೂ ಬರ್ತಾವ. ಈ ಜೋಳ ಕಡಲೆ ಎಲ್ಲ ಅವಕ್ಕೆ ಒಂದೇ ಮಳೆ ಆದ್ರೆ ಸಾಕು, ಒಂದ್ ಮಳೆ ಆದ್ರೆ ಬಂದ್ಬಿಡ್ತಾವ. ಈಗ ಹೋದ ವರ್ಷ ಜೋಳ ಹಾಕಿದ್ವಿ ಸರ್, ಬಿತ್ತಿ ನಾಟಕ ಆಗ್ತಿಲ್ಲ ಅನ್ಕೊಂಡಿವಿ ಸರ್, ಮಳೆ ಇಲ್ಲಲ್ಲ. ಹೌದು. ಇನ್ ನಾಟಕ ಹೆಂಗಾಯ್ತು ಸರ್? ನಾಟಕ ಆಯ್ತು, ನೀರ್ ಕಟ್ಟ ಮಾಡ್ಕೊಂಡು ನೀರೇ ಹಳದಾಗಿಲ್ಲ, ಎಲ್ಲಿ ಇಲ್ಲ ಸರ್. ಅಲ್ಲಿ ಕುಣಿಯ ಗಿಣೆ ನೋಡಿ ಕಟ್ಟ ಬಂದ್ವಿ. ಅದು ಮತ್ತೆ ಕಟ್ಟಿದ್ರೆ ಅಡ್ಡ ಬೋತ ಬೇಡ, ಜಗ್ಗಿ ಇದು ಬಿಸಿಲು ಸುಟ್ಟು ಭೂಮೆಲ್ಲ ಕಾವಾಗ್ಬಿಟ್ಟು ಬಿರಿಗ್ ಕೊಟ್ಟ ಸರ್. ಹೌದು. ಬಿರಿಗ್ನಾಗ ಹೋದ್ರೆ ಆಟೋಮೆಟಿಕ್ ಅಡ್ಡ ಬೋತ ಸರ್, ಬೇಡ ಅಂತೇವೆ ಸುಮ್ನೆ ಆಗ್ಬಿಟ್ವಿ. ಅದ್ ಹಂಗೆ ಕಾಯ್ ಸರ್, ಮಳೆ ಮಳೆ ಇಲ್ದಾಗ ಚಳಿಗೆ ಕಾಯ್ ಸರ್. ಚಳಿಗೆ ಬಂತು? ಚಳಿಗೆ ಬಂತು ಅಂದ್ರೆ ಜೋಳ ದಪ್ಪಿಲ್ಲ ಸರ್, ಸಣ್ಣ ಸೈಜ್ ಸಣ್ಣ ಜೋಳ. ಕಾಳ ಕಟ್ಟು ಕಾಳ ಉಬ್ಬರಿಲ್ಲ? ಕಾಳ ಉಬ್ಬರಿಲ್ಲ ಸರ್, ಸಣ್ಣ ಸೈಜ್. ಒಳ್ಳೆ ಮಳೆ ಮೇಲೆ ನಿಮಗೆ ಬಿತ್ತಿ ಒಂದ್ ತಿಂಗಳಾದ್ಮೇಲೆ ಒಂದ್ ಮಳೆ ಆಗ್ಬಿಟ್ರೆ ಬಂದ್ಬಿಡ್ತಲ್ಲ? ಬಂದ್ಬಿಡ್ತಾವ ಸರ್. ಪರವಿಲ್ಲ, ನಮ್ಮ ಭೂಮಿ ಅಂತ ಒಳ್ಳೆ ಭೂಮಿ. ಈ ನೋಡ್ರಿ, ನೀವು ಹತ್ತಿಯನ್ನ ಹಾಕಿದ್ರಿ, ಒಂದ್ 6 ಎಕರೆ ಹತ್ತಿ ಹಾಕಿವ್ ಅಂತಂದ್ರಿ, ಹತ್ತಿ ಸುಮಾರು ಎವರೇಜ್ ಆಗಿ ನಿಮಗೆ ಸರಾಸರಿ 13 ಕ್ವಿಂಟಲ್ ಬಂತು ಅಂತಂದ್ರಿ, ಖರ್ಚು ಎಷ್ಟು ಮಾಡಿದ್ರಿ? ಅಂದಾಜ್ ಖರ್ಚು ಎಷ್ಟು ಬಂತು ನಿಮಗೆ ಗೊಬ್ಬರ ಎಣ್ಣೆ ಎಲ್ಲ ಸೇರಿ ಒಂದ್ ಎಕರೆಗೆ? ಅದು ಲೆಕ್ಕ ಮಾಡಿ ಸರ್, ಒಂದು 2-3 ಲಕ್ಷ ಆಗಿರುತ್ತೆ ಸರ್. ಎಲ್ಲ ಸೇರಿ? ಎಲ್ಲ ಸೇರಿ ಸರ್. ಮೆಣಸಿನ ತೋಟ ಬೇರೆ ಸರ್? ಮೆಣಸಿನ ತೋಟ ಬೇರೆ. ಹತ್ತಿ ದಿನ ಒಂದ್ 2-3 ಲಕ್ಷ ಆಗಿರ್ತದೆ? ಆಗಿರ್ತದೆ ಸರ್. ಕೂಲಿ ತುಟ್ಟಾರ ಸರ್, 1 ಎಕರೆಗೆ 5,000 ಕೇಳ್ತಾರ ಅವರು. ಕಳೆ ತೆಗೆದ್ರೆ ಎಕರೆಗೆ 5,000 ಅಂದ್ರೆ ಅಲ್ಲೇ ಆಯ್ತು ನಿಮ್ಗೆ, ಅಲ್ಲೇ ಇದಾರ್ಲೆ 30,000 ಆಯ್ತು. ಎಕರೆಗೆ ಒಂದ್ 6 ಎಕರೆಗೆ 3,000 ಒಂದ್ ಟ್ರಿಪ್ಗೆ. ಅದು ಕಳೆ ತೆಗೆಯುದಾಯ್ತು, ಕುಂಟೆ ಗಿಂಟೆ ಹೊಡಿದಿಲ್ಲ, ಮತ್ತೆ ಹೆಂಗ್ ಮಾಡ್ತಿರ ಹತ್ತಿ? ಕುಂಟೆ ಹೊಡಿತೀವಿ ಸರ್, ಎಕರೆಗೆ 500 ರೂಪಾಯಿ ಕುಂಟೆ ಸರ್. ಏನು ಎತ್ತುಗಳಿಂದ? ಎತ್ತುಗಳಿಂದ ಸರ್. ಎಕರೆಗೆ 500 ರೂಪಾಯಿ? ಎಕರೆಗೆ 500 ರೂಪಾಯಿ ಸರ್. ಬಾಡಿಗೆ? ಬಾಡಿಗೆ ಸರ್. ಅವ್ರೊಂದ್ ಆಳು ಬರ್ತಾರ ಎತ್ತುಕೊಂಡು? ಒಂದ್ ಆಳು ಬರ್ತಾರೆ, ಅವ್ರೆ ಬಂದು ಹೋಗ್ತಾರ. ಸರ್ ಸಸ್ತಾ ಎಕರೆಗೆ 500 ರೂಪಾಯಿ ಅಂದ್ರಲ್ಲ, ದುಟ್ಟೆ ಸರ್? ದುಟ್ಟೆ ಆತ, ದುಟ್ಟಾತ. ಮತ್ತೆ ಅವ್ರು 1 ಎಕರೆ ಇರ್ತೀನಿ ಸರ್, ಅವ್ರು 4 ಎಕರೆ ಹೊಡ್ಕೊಳತ ಸರ್. ಮತ್ತೆ ಈ ಎಕರೆ ಗಳೇಕದು ಎಲ್ಲ ಸಂಚಾರ ಬಂದ್ರೆ 11,000 1,200 1,500 ತಗೋತಾರಂತ? ಒಂದ್ 1,500 ತನ ಒಂದ್ ಗಳೆ ಮಾಡ್ಲಿಕ್ಕೆ ಸಾಯಂಕಾಲ ತನ? ಇಲ್ಲ ಸರ್, ಹಂಗ್ ತಗೋಲ್ಲ ಸರ್. ಎಕರೆ ಲಾಕ್ ತಗೊಂತಾರ ಸರ್. 1 ಎಕರೆಗೆ 4 ಎಕರೆ ಆದ್ರೆ 2,000 ರೂಪಾಯಿ ಸರ್ ಅವ್ರಿಗೆ. 3 ಎಕರೆ ಆದ್ರೆ 1,500 ಲೆಕ್ಕ. ಎಕರೆ ಲಾಕ್ ತಗೊಂತಾರ ಸರ್ ಅಮ್ಮೂರಿಲ್ಲ ಅಂತ. ಈಗ ಕುಂಟೆ ಹೊಡೆದು ಹರಬಹುದು ಎಲ್ಲ, ಒಂದ್ ಎತ್ತು ಒಂದ್ ಜೊತೆ ಎತ್ತು ಎಷ್ಟು ಎಕರೆ ಮಾಡತ್ತ ಒಂದ್ ದಿವಸಕ್ಕೆ? ಒಂದ್ ದಿವಸ ಎತ್ತುಗಳು ಚಲೋ ಇದ್ರೆ ಕುಂಟೆ ಹೊಡೆಯುದು? ಕುಂಟೆ ಹೊಡೆಯ ಸರ್. ಹತ್ತಿ ಹೊಲ್ದಾಗ ಆರು ಎಕರೆ ಹೊಡಿಯುವ ಸರ್, 8 ಎಕರೆ ಬೆಲೆ ಇದೆ, 8 ಎಕರೆ ಹೊಡಿತೇವೆ ಸರ್. ಓ, 8 ಎಕರೆ ಹೊಡಿತಾರೆ? 8 ಎಕರೆ ಹೊಡಿಯುವ ಸರ್. ಅಂದ್ರೆ 8 ಇಲ್ಲ 44,000 ರೂಪಾಯಿ ತಗೋತಾರೆ? ತಗೋಬಹುದು ಸರ್. ತಗೋಬಹುದು, ಬೆಳಗ್ಗೆ ಕರೆಕ್ಟ್ ಟೈಮ್ ಹೋಗ್ಬೇಕು ಸರ್. ಅವು ಏರ್ ಹೊಡೆದಿಲ್ಲ, ತೆಳಗೆ ನಳಕಂತ ಹೊಡಿಯುವ ಸರ್, ಕುಂಟೆ ಬೇಳಿಕೊಂಬುದು ಹೋಗುತ್ತೆ ಸರ್. ಅಂದ್ರೆ ಒಂದು ಎತ್ತಿಗೆ 2 ಕುಂಟೆ ಹಾಕ್ತಾರ, ಒಂದು ಹಾಕ್ತಾರ? ಒಂದು ಸಣ್ಣ ಇದೆ, ಹತ್ತಿಗಳು ಸಣ್ಣ ಇದ್ರೆ ಸರ್ 2 ಕುಂಟೆ ಹಾಕ್ತಾರೆ ಸರ್. ಪೆತ್ರ ಇದ್ರೆ ಹಾಕಲ್ಲ ಸರ್. ಒಂದೇ ಕುಂಟೆ ಹಾಕ್ತಾರೆ. ಒಂದೇ ಕುಂಟೆಯಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ, ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ ಸರ್. ನೀವು ಹತ್ತಿಯನ್ನ ಬಿಡಿಸೋದು ಈ ಸಲ ಎಲ್ಲಾ ಭಾಗದಲ್ಲಿ ಕೂಲಿ ಆಳಿನ ಸಮಸ್ಯೆ ಅಂತಂದ್ರು, ಹೇಗೆ ಬಿಡಿಸೋದು? ಎಲ್ಲ ಗುತ್ತಿಗೆ ಕೊಟ್ಟರು ಅಥವಾ ಕೂಲಿ ಲೆಕ್ಕನೋ, ಹೇಗೆ ಮಾಡಿದ್ರಿ? ಕೆಜಿ ಲೆಕ್ಕ ಕೊಟ್ಟಿ ಸರ್. ಕೆಜಿ ಲೆಕ್ಕ? ಕೆಜಿ ಲೆಕ್ಕ ಸರ್. 10 ರೂಪಾಯಿ ಕೆಜಿ ಕೊಟ್ಟಿ ಸರ್. ಬಿಡಿಸ್ಲಿಕ್ಕೆ? ಬಿಡಿಸ್ಬೇಕು ಸರ್. ಫಸ್ಟ್ ಏನು 10 ರೂಪಾಯಿ ಕೆಜಿ, ಮತ್ತೆ ಬಾಡಿಗೆ ಬೇರೆ ಕೊಟ್ಟಿ ಸರ್. ಆಟೋ ಬಾಡಿಗೆ ಬೇರೆ ಕೊಟ್ಟಿ. ಅವು ಹೆಂಗೆ ಈಗ ರೈತರದ್ದು, ಯಾರ್ದು ಅವ್ರದ್ದು, ಯಾರು ತಿಪ್ಪಲ ಅವ್ರದ್ದು ಸರ್, ಹೆಂಗೆ ಅಡ್ಜಸ್ಟ್ ಆದ್ರೆ ಹಂಗೆ ತೊಗೋಬೇಕು ಅಷ್ಟೆ. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು, ಲೇಬರ್ ಹೇಳ್ದಂಗೆ ನಾವು ಕೇಳ್ಬೇಕು ಸರ್. ಹಿಂಗದಲ್ಲಿ ಹೇಗೆ ಬಿಡಿಸ್ಲಿಕ್ಕೆ? ಎಷ್ಟು ಬೀಡ ಬಿಡಿಸಿದ್ರಿ ಹತ್ತಿ? 8 ಸಲ ಬಿಡಿಸಿದ್ರಿ? ನಾವು 3 ಸಲ ಬಿಡಿಸಿದ್ ಸರ್. 3 ಸಲ? 3 ಸಲ ಸರ್. 3 ಸಲ ಮುಗಿದ್ಬಿಡ್ತ? ಮುಗಿತ ಸರ್, 3 ಸಲ ಮುಗಿದೆ. ಈ ನೋಡಿ, ಹತ್ತಿ ಬಿಡಿಸೋದು ಅದು ಒಬ್ಬೊಬ್ಬರು ಕೆಜಿ ಲೆಕ್ಕ ಅಂದ್ರೆ ಒಂದೊಂದು ದಿವಸಕ್ಕೆ ಎಷ್ಟು ಬಿಡಿಸ್ತಿದ್ರು ಕೆಜಿ ಲೆಕ್ಕಿದ್ದಾಗ? 1 ಕ್ವಿಂಟಲ್ ಮೇಲೆ ಬಿಡಿಸರ್ ಸರ್. 1 ಕ್ವಿಂಟಲ್ ಕೆಜಿ ಬಿಡಿಸರ್ ನಮ್ಮಲ್ಲಾಗ. ಹಾಂ, 1,000 ರೂಪಾಯಿ ಆಯ್ತು ಒಂದು ಕ್ವಿಂಟಲ್ ದಿವಸಕ್ಕೆ, 1,000 ರೂಪಾಯಿ. ಹ್ಞೂ. ಎರಡನೇ ಬೀಡು ಮೂರನೇ ಬೀಡು ಅದೇ ರೇಟ್ ಬರ್ತದ ಅಥವಾ ಕೂಲಿನ? ಮೂರನೇ ಲಾಸ್ಟ್ ಬೀಡು ಹತ್ತಿ ಬಿಡಿಸ್ತಾರಲ್ಲ, ಅವಾಗ ಕೆಜಿ ಲೆಕ್ಕ ಬಿಡಿಸೋಕೆ ಅಲ್ಲಿ ಅಂತಾರೆ. ಅವಾಗ 15 ರೂಪಾಯಿ 20 ರೂಪಾಯಿ ಸರ್ ಲಾಸ್ಟ್ ಬೀಡಿ ಸರ್. ಲಾಸ್ಟ್ ಬೀಡಿ ಅವ್ರು ಹೇಳಿದಂಗೆ ನಾವು ಕೊಡ್ಬೇಕು ಸರ್ ಅಷ್ಟೇ. ಹಾಂ, ಹೆಚ್ಚಿಗೆ ಕೇಳ್ತಾರೆ ಸರ್. ಅದು ಮತ್ತೆ ಕೆಜಿ ಲೆಕ್ಕ ಅಂದ್ರೆ ನೀವೇ ಕರ್ಕೊಂಬರ್ದು? ನಾವೇ ಕರ್ಕೊಂಬರ್ಬೇಕು. ಇಲ್ಲ ಸರ್, ಅವ್ರ ಆಟೋ ಇರ್ತದೆ, ಆಟೋ ಬಾಡಿ ಬೇರೆ ಕೊಡ್ಬೇಕು ಸರ್. ಅವರೇ ಕೊಡ್ತಾರೆ? ಅವರೇ ಕೆಜಿ ಲೆಕ್ಕ ಆದ್ರೆ ಅವರೇ ಬರ್ತಾರೆ. ಕೆಜಿ ಲೆಕ್ಕ ಕೂಲಿ ಆದ್ರೆ ಅವರೇ ಬರ್ತಾರೆ ಸರ್. ಅವರೇ ಬರ್ತಾರೆ. ಅತ್ಯಂದ್ರೆ ಒಳ್ಳೆ ಸರ್, ಲಾಸ್ಟ್ ತಿಂಡಿ ಅಪ್ಪ ಎಲ್ಲಪ್ಪ ಅಂತ ಕೆಲವು ಜನ. ಯಾಕೆ ತಿಂಡಿ ಲಾಸ್ಟ್ ಹತ್ತಿ ಬಿಡಿಸೋದು? ಯಾಕೆ ಬರ್ತಾ ಸರ್ ತಿಂಡಿ? ಸ್ವಲ್ಪ ಅದು ಮನೇಲಿ ಇಟ್ಕೊಂತೀವಲ್ಲ ಸರ್, ಸುಮ್ಮನೆ ಅದ್ರ ಗಾಳಿ ತೆಗೆದ್ರೆ ತಿಂಡಿ ಬರ್ತಾ ಸರ್ ಮನುಷ್ಯಗೆ? ಹತ್ತಿ ಅಷ್ಟು ಪವರ್ ಇರ್ತದೆ ಸರ್. ಯಾಕೆ ನಾನು ಮನೆಯಲ್ಲಿ ಏನು ಗುಳ್ಳೆ ಇರ್ತಾವ ಗುಳ್ಳೆ ಮೈಯಲ್ಲಿ ದದ್ದದ್ದ ಸರ್. ಹತ್ತಿ ನೀವು ಹೆಂಗೆ? ನನ್ನ ಮಗಳಲ್ಲಿ ಹೊರಗೆ ಹಾಕಿ ಸರ್, ಏನೋ ಸ್ವಲ್ಪ ಮನೆ ಕೆಲಸ ಏನು ನಡೋದಂದು ಹೊರಗಿಟ್ಟು ಹತ್ತಿ ಲಾಸ್ಟ್ ಹತ್ತಿ ಮನೆ ಆರಿಸಿದ್ದು. ಒಂದು 10 ಗಂಟೆ ಆತೇನೆ ಸರ್, ಹೊರಗೆ ಇಟ್ಟು ಕಸ ಹೊಡೆದ್ರೂ ನಮ್ಗೆ ತಿಂಡಿ ಬರ್ತಾವ ಜಲ್ದಿ ಮಾರಂತಾರೆ ನಮ್ಮ ಹುಡುಗರು. ಅದಕ್ಕೆ ಬೇಡ ಬೇಡ ಅಂತೇಳಿ ನಾವು ಅದು ಮೆಣಸಿನಕಾಯಿ ಸಲಕ್ಕೆ ಸುಮ್ಮನೆ ಇದೆ ಸರ್, ಹಾಕೊಂಡು ಹೋಗ್ಬೇಕು. ಹೇಗೆ ಹತ್ತಿಯನ್ನು ಮಾರಿದ್ರಿ? ರೇಟ್ ಅದು ಹೆಂಗೆ ಹೆಂಗೆ ಸಿಕ್ತು ನಿಮಗೆ ರೇಟ್ ಸರ್? ನಾವು ಒಂದ್ಸಲ ಗೌರ್ಮೆಂಟ್ ಕೊಟ್ಟಿ ಸರ್. ಹೆಂಗೆ ತೊಗೊಂಡ್ರು ಗೌರ್ಮೆಂಟ್ ಸರ್? ಅವಾಗ ಎಷ್ಟು? 7,400 ರೂಪಾಯಿ ತೊಗೊಂಡು ಸರ್. 7,471 ರೂಪಾಯಿ ತೊಗೊಂಡು ಸರ್. ಎಷ್ಟು ಕ್ವಿಂಟಲ್ ಕೊಟ್ಟರು ಗೌರ್ಮೆಂಟಿಗೆ? ಒಂದು 27 ಕ್ವಿಂಟಲ್ 30 ಕೆಜಿ ಕೊಟ್ಟಿ ಸರ್. ರೊಕ್ಕ ಕೊಟ್ಟರು ಅವಾಗ ನಿಮಗೆ? ಇಲ್ಲ ಸರ್, ಕೊಟ್ಟಿಲ್ಲ. ಕೊಟ್ಟಿಲ್ಲ, ಒಂದು 8 ದಿವಸಕ್ಕೆ ಹಾಕಿದ್ದು ಸರ್ ಹಾಕೊಂಡು. 8-10 ದಿವಸಕ್ಕೆ ಅಕೌಂಟ್ಗೆ ಹಾಕ್ಬಿಡ್ತಾರೆ ಡೈರೆಕ್ಟ್ ಸರ್. ಹಾಕ್ತಾರೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಮಾರಿದ್ದು ರೇಟ್ ಹೆಂಗೆ ಸಿಕ್ತು ನಿಮಗೆ? ಮಾರ್ಕೆಟಲ್ಲಿ ಸರ್ ಒಂದು ಅದಕ್ಕೇನು ಸರ್ 6,760 ಆಯ್ತು. ಅಂದ್ರೆ ನಿಮ್ಗೆ 7,000 ಚಿಲ್ಲರೆ ಸಿಕ್ಕದ ರೇಟ್? 8,000 ಮೇಲೆ ಬರಲಿಲ್ಲ ರೇಟ್? ಬಂದಿಲ್ಲ ಸರ್. ಮೊದಲೆಲ್ಲ 9,000 ತನಕ ಹತ್ತಿ ರೇಟ್ ಇತ್ತು, ಇತ್ತು 10,000 ಐತೆ ಸರ್. ಮೋದಿ ಸಾಹೇಬ್ರು ಒಂದೇ ಸಾರ ಏರಿಸ್ಬಿಟ್ರು 10,000 ಅಂತ ತಿರ್ಗಿ ಒಂದು 3-4 ದಿನ ಇಡೀ ಸರ್. ಆಮೇಲೆ ಬಂದ ಆಯ್ತು 7,000 ಬಂತು ಸರ್. 7,000 ಉಳಿಕೆ ರೇಟ್ ಎಲ್ಲ ಏರಾಕತ್ತ ಸರ್, ಎಲ್ಲ ಏರ್ಬಿಟ್ರು. ಎಲ್ಲ ರೇಟ್ ಏರ್ತು, ಹತ್ತಿ ರೇಟು ಅಷ್ಟಕ್ಕೆ ನಿಂತು ಬಿಡ್ತು. ಏರಿಂದ ಜಡ್ಡಿವರೆಗೆ ಏರ್ಬಿಟ್ಟ, ಯಾರು ಕೇಳೋರಿಲ್ಲ ಬಿಡ್ರಲ್ಲ. ಹೌದು. ಈಗ ಹತ್ತಿ ನೋಡಿ, ಪ್ರತಿ ವರ್ಷನೂ ಹತ್ತಿ ಹಾಕ್ತಾ ಇರ್ತೈತೆ ನೀವು ಬಿಡಿಸಿ, ಅದನ್ನ ಸ್ಟಾಕ್ ಮಾಡೋಕೆಲ್ಲ ಜಾಗ ಇರುತ್ತಾ ನಿಮಗೆ? ಹೊರಗಡೆ ಹಾಕಿ? ಹೊರಗಡೆ ಹಾಕ್ತೀವಿ ಸರ್, ಒಂದು ತಾಟ್ಪಲ್ ತಾಳ್ಗಳು ಹಾಕಿ ಸರ್, ನಿಟ್ಟು ಹಾಕ್ಬಿಡ್ತೀವಿ ಸರ್. ನಿಟ್ಟು ಹಾಕಿ ತಡ್ಬೋದಿಸ್ಬಿಡ್ತೀವಿ ಸರ್. ಅದು ಜಾಸ್ತಿ ಇಟ್ಟರೆ ಸರ್ ಅದು ಏನು ಮಾಡ್ತದೆ ಅಂದರೆ ಮತ್ತೆ ಅದಕ್ಕೊಂದು ಇವು ಬರ್ತದೆ, ಹುಳಗಳು ಸರ್, ಅದ್ರಾಗ ಹತ್ತಿದಾಗ ಸರ್. ಅವು ಬಂದರೆ ಹತ್ತಿ ಅಗುರಾತಾನ ಸರ್, ನಾವು ಇದಾಡ್ತೀವಿ ಭಾಷಣ ಬಿಡ ಹಾಕ್ಬಿಡ್ತೀವಿ ಸರ್. ಹಾಗಿದ್ರೆ ಬರಲ್ಲ ಸರ್. ಅಂದ್ರೆ ಮತ್ತೆ ತುಂಬಿಕೊಂಡು ಟ್ರ್ಯಾಕ್ಟರ್ಲ್ಲಿ ತುಂಬಿಕೊಂಡು ಹೋಗ್ಬಿಡ್ತೀರಿ? ಟ್ರ್ಯಾಕ್ಟರ್ಗೆ, ನಮ್ಮ ಟ್ರ್ಯಾಕ್ಟರ್ಗೆ ಹಾಕ್ಬಿಡ್ತೀವಿ ಸರ್. ನೀವೇನು ಅದಕ್ಕೆ ಚೀಲಾಗೆಲ್ಲ ತುಂಬೋದಿಲ್ಲ? ಇಲ್ಲ ಸರ್, ಹಂಗೆ ತೊಗೊಂಡಿದ್ದು ಹಂಗೆ ಹೋಗಿದ್ಬಿಡ್ತೀವಿ ಸರ್. ಟಾರ್ಪಲ್ ಒಂದು ಆಸಿ ತೊಗೊಂಡು ಕಟ್ಟು, ಗಂಟು ಕಟ್ಟು ಹಾಕ್ಬಿಡ್ತೀವಿ ಸರ್. ಹಾಕ್ಬಿಡ್ತೀರಿ. ಹ್ಞೂ. ಹೇಗೆ ಬಾಡಿಗೆ ಅದು ನಿಮ್ಗೆ ಒಯ್ಲಿಕ್ಕೆ APMC ಮಾರಾಟ ಮಾಡಲಿಕ್ಕೆ ನಿಮ್ಮ ಸ್ವಂತ ಟ್ರ್ಯಾಕ್ಟರ್? ನಾವು ಸ್ವಂತ ಟ್ರ್ಯಾಕ್ಟರಿಂದ ಹಾಕೊಂಡಿದ್ದೀವಿ ಸರ್. ಒಂದೇ ಟ್ರ್ಯಾಕ್ಟರ್ ತುಂಬಿಕೊಂಡ್ರೆ ಎಷ್ಟು ಕ್ವಿಂಟಲ್ ಆಗತ್ತೆ? ಅದು 50 ಕ್ವಿಂಟಲ್ ಅಂತ ಸರ್. ಅದು 50 ಕ್ವಿಂಟಲ್ ಟ್ರ್ಯಾಕ್ಟರ್ ಹೋಗುತ್ತೆ ಸರ್. ಅದು ತುಂಬ್ತೀರಿ ನೀವು? ಹಾಂ, ತುಂಬ್ತಾರೆ ಸರ್. ನಾವು ತುಂಬಿಲ್ಲ. ತುಂಬಿಲ್ಲ ನೀವು? ಹ್ಞೂ, ತುಂಬಿಲ್ಲ ಸರ್. ಟೋಟಲ್ ನಿಮ್ದು 6 ಎಕರೆ ಸೇರಿ ಎಷ್ಟು ಕ್ವಿಂಟಲ್ ಆಯ್ತು? ಒಂದು 70 ಕ್ವಿಂಟಲ್ ಆಗುತ್ತೆ ಸರ್. 70 ಕ್ವಿಂಟಲ್ ಆಯ್ತು. ಹತ್ತಿ ಏನಾದರೂ ಸ್ವಲ್ಪ ಉಳಿತಾ ದುಡ್ಡು ಹತ್ತಿಯಲ್ಲಿ? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಒಂದು ಆಯ್ತು ಸರ್, ಇಷ್ಟು ಒಂದು 4-5 ಲಕ್ಷ ಆಗಿರುತ್ತೆ ಸರ್. ಹತ್ತಿಯನ್ನು ನೋಡ್ರಿ, ಹತ್ತಿ ಕಟ್ಟಿಗೆ ಭಾಳ ಮುಖ್ಯ. ಹತ್ತಿಯನ್ನು ಬಿಡಿಸ್ತಾರೆ, ಆಮೇಲೆ ಹತ್ತಿ ಕಟ್ಟಿಗೆನೆಲ್ಲ ಕಿತ್ತು ಅದನ್ನು ಇದನ್ನು ಮಾಡಿಸಿ ಸುಟ್ಟು ಹಾಕಿಬಿಡ್ತಾರೆ. ನೀವು ಯಾವ ಥರ ಮಾಡ್ತೀರಿ? ನಾವು ಟ್ಯಾಕ್ಟ್ರಿಂದ ಹರಿತೀವಿ ಸರ್. ಅದನ್ನೆಲ್ಲ ಒತ್ತಿ ಇಡ್ತೀವಿ ಸರ್. ಒಂದು ಕಡೆ ಒತ್ತಿ ಬಿಡ್ತೀರಿ? ಒತ್ತಿ ಬಿಟ್ಟು ಒಂದು 4-5 ದಿವಸ ಒಂದು ವಾರ ಯಾವ ಟೈಮ್ಸಿದ್ದಾವೆ ಸರ್, ಅಷ್ಟೊತ್ತಿಗೆ ಒಣಗೋಗ್ಬಿಡ್ತಾವೆ, ಬೆಂಕಿ ಹಚ್ಚಿಬಿಡ್ತೀವಿ ಸರ್. ಬೆಂಕಿ ಹಚ್ಚಿಬಿಡ್ತೀವಿ. ಬೆಂಕಿ ಹಚ್ಚಲಾರ್ದೆ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡೋದಿಲ್ಲ ಸರ್, ಬರೋದಿಲ್ಲ. ಬೆಂಕಿ ಹಚ್ಚೋದು ಒಳ್ಳೇದಂತೀರ ನೀವು? ಬೆಂಕಿ ಹಚ್ಚಬಾರ್ದಲ್ಲ. ಬೆಂಕಿ ಹಚ್ಚಬೇಕು, ಹಚ್ಚಿದ್ರೆ ಮತ್ತೆಲ್ಲ ಸ್ವಚ್ಛ ಆಗುತ್ತೆ ಸರಿ ಅಲ್ಲ. ಅದು ಕಡ್ಡಿ ಎಲ್ಲ ಸುಟ್ಟು ಹೋಗ್ತದ, ಮುಳ್ಳುಗಳೆಲ್ಲ ಹೋಗ್ಬಿಡ್ತದೆ ಸರ್. ಅಲ್ಲ, ಒಂದ್ ಕಡೆ ಎಲ್ಲರೂ ಒತ್ತಿ ಮೂಲೆಯಲ್ಲಿ ಒತ್ತಿ ಬಿಟ್ಟು ಅದು ಕೊಳತು ಹೋಗಿ ಗೊಬ್ಬರ ಆಗೋದಿಲ್ವಾ? ನೀವು ಆತರ ಮಾಡಕ್ಕಾಗಲ್ಲ. ಆತರ ಮಾಡಬಾರ, ಜಾಗ ಜಗ್ಗಿ ಹಿಡ್ಕಂತದ ಸರ್ ಅದು. ಈಗ ಒಂದೇ 4 ಎಕರೆ ಹೊಲ ಅಂದ ಸರ್, ಇವಾಗ ಒಂದ್ ಗಡಿ ಗೊತ್ತಾಗ ಟೈಮ್ ಆಗ್ತದೆ ಸರ್. ಆಮೇಲೆ ಅವ್ರು ಒತ್ತಾಕಿನ್ ತ್ರಾಸ ಆಗ್ತದೆ ಅವ್ರಿಗೆ. ಹಿಂಗಾಗಿ ಒತ್ತ ಬರೋದ ಸರ್, ಯಾಕಡೆ ಯಾಕಡೆ ಕುಪ್ಪೆ ಮಾಡ್ತೀವಿ ಸರ್, ಸುಟ್ಟು ಬಿಡ್ತೀವಿ ಸರ್. ಅದನ್ನ ಈಗ ನೋಡ್ರಿ, ಕೆಲವೊಂದಿಷ್ಟು ಜನ ರೈತರು ರೋಟೋವೇಟರ್ ತಂದು ಹಾಕ್ಬಿಡ್ತಾರೆ. ರೋಟೋವೇಟರ್ ತಂದು ಹಾಕ್ಬಿಟ್ಟು ಅದು ಕಟ್ ಮಾಡಿ ಒಗದ್ಬಿಡುತ್ತೆ ಎಲ್ಲ ಸಣ್ಣಂಗ. ಅದು ನಡೆದ ಸರ್, ಈ ಕಡೆ ಮಟ್ಟ ಮಾರಿ ಗಾರ್ದಿನ ಕಡೆ ಸರ್, ನಮ್ ಕಡೆ ಇಲ್ಲ ಸರ್. ಅದು ಅಲ್ಲ, ಅದು ಮಾಡೋದ್ರಿಂದ ನೋಡೋದು ಏನಾಗತ್ತೆ, ಮಿಕ್ಸ್ ಆಗ್ಬಿಡುತ್ತೆ ಮಣ್ಣಲ್ಲಿ. ಮಿಕ್ಸ್ ಆಗ್ತದ, ಇವು ಕೊಯ್ ಹಂಗೆ ಉಳ್ತಾವಲ್ಲ ಸರ್, ಕೊಯ್ಯಿ ಚಳಗಡೆ ಮತ್ತೆ ಎದ್ದೇಳ್ತಾವ. ಆಮೇಲೆ ಕುಂಟೆ ಆರದಾಗ ಮತ್ತೆ ಬರ್ತಾವ ಸರ್, ಮತ್ತೆ ಆರಿಸ್ಬೇಕು, ಮತ್ತೆ ಕುಂಟೆ ಹೊಡೆಯದವ, ಮತ್ತೊಮ್ಮೆ ಆರಿಸಿ ಇದು ಮಾಡೋದು. ಒಳ್ಳೆ ಗೊಬ್ಬರ ಆಗ್ಬಿಡತ್ತಲ್ಲ ಅಂತ ಸುಟ್ಟು ನಾವು ಎಲ್ಲ ಹಾಳು ಮಾಡ್ಕೋತೀವಲ್ಲ ಅಂತ ಅನಿಸ್ತು. ಮತ್ತೆ ಆ ಥರ ನಡೆದ ಸರ್, ಹಂಗೆ ಎಲ್ಲರ 4 ಜನ ನಾವು. ಅದೇ ನಿಮಗೆ ಈಸಿ ಮೆಥಡ್ ಕಾಣಕತ್ತೀರಿ ನೀವು, ಭಾಳ ಈಸಿ. ಬಡ ಬಡ ಟ್ಯಾಕ್ಟರ್ಲೆ ಹರಿಗಿ ಸುಟ್ಟು ಬಿಡೋದು ಬಹಳ ಈಸಿ ಮೆಥಡ್. ಅದರಿಂದ ಬಹಳಷ್ಟು ಹಾನಿ ಇದೆ ಅನ್ನೋದು ಯಾರಿಗೂ ಗಮನ ಗೊತ್ತಿಲ್ಲ. ಈಸಿ ಆಗತ್ತ, ಲೇಬರ್ ಬೇಕಾಗದಿಲ್ಲ, ಟ್ರಾಕ್ಟರ್ ಇಂದ ಕೆಲಸ ಮುಗಿದ್ ಬಿಡತ್ತ. ಅದನ್ನು ಸುಟ್ಟು ಒಳ್ಳೇದಂತ ಅಂತಾರಲ್ಲ ಸರ್, ಅದೇನು ಇದು ಪಿಂಕಿ ಬಂದದ ಸರ್, ಇವಾಗ ತಿಂಡಿ ಬರುತ್ತಲ್ಲ ಅದನ್ನ ಸುಡಬೇಕಂತ ಅಂತಾರೆ ಸರ್. ಅದಕ್ಕೆ ನಾವು ಏನಿಲ್ಲ, ಆ ತರನೇ ಇಲ್ಲ. ನೀವು ಎಲ್ಲ ಕಟ್ಟಿಗೆಯನ್ನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಹೋಗೋದ್ರಿಂದ ಬಿಸಿಲಿಗೆ ಎಲ್ಲ ಒಣಗಿ ಕೊಳತು ಹೋಗ್ಬಿಡತ್ತದ. ಬಿಸಿಲಿಗೆ ಸಣ್ಣ ಪುಡಿ ಆಗ್ಬಿಡ್ತೇನೆ ಅಂದ್ರದ್ದು ಮಣ್ಣಲ್ಲಿ ಇದಾತಂದ್ರೆ ಹತ್ತಿ ಕಟ್ಟಿಗೆ ಬೇಗ ಇದಾಗ ಬಿಡ್ತದೆ. ಏನ್ ಮೇಲೆ ಪುಡಿ ಪುಡಿ ಮಾಡೋದು ರುಟ್ ರೋಡ್ ಅಲ್ಲ ಸರ್, ಬಂದರೆ ಮಿಷಿನ್ ಪುಡಿ ಪುಡಿ ಮಾಡಿ ಹಾಕ್ಬಿಡುದು, ಮಷಿನ್ ಬಂದವೆ ಅದೇ ಚಲೋ ಸರ್. ಅದ ಹಾಕಿದ್ರೆ ಏನಾಗಲ್ಲ ಸರ್, ನಡೀತದ, ಮಿಕ್ಸ್ ಆಗ್ಬಿಡುತ್ತೆ ಮಣ್ಣ, ಮಿಕ್ಸ್ ಆಗ್ಬಿಡ್ತದ. ಆದ್ರೆ ಕೊಯ್ಯಂದು ಉಳಿತದೆ ಸರ್, ಕೊಯ್ಯಂದು ಆರಿಸ್ಕೋಬೇಕು ನಾವು. ಹೆಂಗ್ರಿ ದುಳಯವ್ರೆ, ಮನೆಯಲ್ಲಿ ಒಕ್ಕಲ್ತನ ನೋಡ್ರಿ, ಈಗ ಹತ್ತಿ ಮೆಣಸಿನ್ಕಾಯಿ ಹಾಕ್ತೀರಿ, ಮೆಣಸಿನ್ಕಾಯಿ ತಳಿ ಆಯ್ಕೆ ಮಾಡುದು ನೀವು, ವರ್ಷ ಒಂದೇ ತಳಿ ಮಾಡ್ತೀರ, ಯಾವ ತಳಿ ಹಾಕೋದು ಸರ್? ಅದು ಸೂಪರ್ ಟೆನ್ ಆಗ್ತದೆ ಸರ್. ಕಂಟಿನ್ ಯಾಕೆ ಅದ್ರದ್ದು ಏನು ವಿಶೇಷತೆ? ವಿಶೇಷ ಏನು ಸರ್, ಅದು ಹತ್ತಿ ಇದ್ದಂಗೆ ಸರ್, ಯಾವ ಎಣ್ಣೆ ಹೊಡೆದ್ರೆ ತಳಕಂತ ಸರ್, ಅಡ್ಜಸ್ಟ್ ಆಗ್ತದೆ ಬರ್ತದೆ. ಬ್ಯಾಡಿಗೆ ಆದ್ರೆ ಸರ್ ಕಂಪನಿ ನೋಡಬೇಕು, ಜಲ್ದಿ ಕಂಟ್ರೋಲ್ ಆಗಲ್ಲ ರೋಗ ಬಂದ್ರೆ ಸರ್. ಅದು ಹಂಗಾಗಿ ಬ್ಯಾಡಿಗೆ ತಂಟಿಗೆ ನಾವು 2003 ಹೋಗಿದ್ವಿ. ಆ ವರ್ಷ ಒಂದು 3 ಎಕರೆ ಇಟ್ಟಿದ್ದೆ ಸರ್. 2003 ಜಗ್ಗಿ ಲಾಸ್ ಆದ ಸರ್. ಅದ್ರಾಗ ಏನು 3 ಎಕರೆ ಸೇರಿಸರ್, ಅದು 4 ವರ್ಷ ಕಿಂಟಲ್ ಆಗ್ಯದ ಸರ್. ಅದು ಹಂಗಾಗಿ ಆದ್ರೆ ಸಾವಸ ಬಿಟ್ಟಿ ಸರ್. ಮೆಣಸಿನ್ಕಾಯಿ ಇವಾಗ ಕಂಟಿ 5 ವರ್ಷ ಹಾಕತ್ತೆ, ಸೂಪರ್ ಟನ್ ಹಾಕತ್ತೆ ಸರ್. ಹೆಂಗೆ ಮಾರಾಟ ಮೆಣಸಿನ್ಕಾಯಿ? ಪರವಿಲ್ಲ ಸರ್, ರೇಟ್ ಹೋದ ವರ್ಷ ಎಲ್ಲ ರೈತರು ಬಹಳಷ್ಟು ಮಂದಿ ಮೆಣಸಿನ್ಕಾಯಿಯನ್ನ ಏಷ್ಯಲ್ಲಿ ಇಟ್ಟು ಇನ್ನೂ ಏಷ್ಯ ಒಳಗೆ ಇಟ್ಟುಕೊಂತಾರೆ, ರೇಟ್ ಬರುತ್ತೆ ರೇಟ್ ಬರುತ್ತೆ ಅಂತ. ಇಲ್ಲ ಸರ್, ಹಂಗ ಇಟ್ಟಿದ್ರೆ ಕೆಲವೊಂದು ಲಾಸ್ ಆಗ್ಯಾರ ಸರ್. ಹಂಗಾಗಿ ನಾವು ಹಂಗ ಇಡದ್ರೆ ಸರ್, ಎಷ್ಟು ಬರ್ತೋ ಅಷ್ಟು ಮಾರ್ಬಿಡ್ತೀವಿ, ಮಾರ್ಬಿಡ್ಬೇಕು. ನಮ್ಮೂರಲ್ಲಿ ಒಂದು ಕಂಪನಿ ಅವ್ರು ಇದ್ದಾರೆ ಸರ್, ತಗೊಂತಾರ ಕಂಪನಿ ಅವರು, ಅವ್ರಿಗೆ ಒಂದು 2 ಕೆಜಿ ಶಾಂಪಲ್ ಕೊಡ್ಬೇಕು ಸರ್. ಅವರು ನಮ್ ಬ್ಲಡ್ ಟೆಸ್ಟ್ ಹೆಂಗ್ ಮಾಡ್ತಾರೆ, ಮೆಣಸಿನ್ಕಾಯಿ ಒಳಗೆ ಏನೇನ್ ಐತಿ ಇದ್ರಾಗ ಅಂತೇಳಿ, ರಾಸಾಯನಿಕ ಎಷ್ಟ ಐತಿ ಅಷ್ಟಾದ ಅಂತೇಳಿ. ಹೌದು, ಟೆಸ್ಟ್ ಮಾಡಿ ಪಾಸ್ ಆದ್ರೆ ಸರ್, ಅವ್ರು ಹೋಯ್ತಿವಿ. ಹೋದ ವರ್ಷ ಹಂಗ ಹೋಯ್ತಿದೆ ಸರ್, 5 ಕ್ವಿಂಟಲ್ ನಮ್ಗೆ 16,800 ರೂಪಾಯಿ ಇದೆ ಸರ್ ಒಂದ್ ಕ್ವಿಂಟಲ್. ಈ ವರ್ಷ ರೇಟ್ ಬಹಳ ಡೌನ್ ಆಗಿದೆ ಸರ್. ಹೆಂಗದ ರೇಟ್ ಈಗ? ಈ ವರ್ಷ ಏನ ಸರ್, ಒಂದ್ 7,700 ಹೌದು ಸರ್, ಬಹಳ ಕಡಿಮೆ ಆಯ್ತು. ಮೊನ್ನೆ ಚಳಿಕೆರೆದಾಗ ಅಷ್ಟು ಹೋಗಿದೆ ಸರ್. ಅಲ್ಲ, ಮತ್ತೆ ಮೆಣಸಿನ್ಕಾಯಿ ನೀವು ಕಂಡಂಗ ಖರ್ಚು ಮಾಡ್ತೀರಿ? ಈ ವರ್ಷ ಹತ್ತಿ ಇದ್ದಷ್ಟು ಮೆಣಸಿನ್ಕಾಯಿ ಇಲ್ಲ ಸರ್, ಪೂರಾ ಲಾಸ್ ಈ ವರ್ಷ. ಎಲ್ಲ ಡಲ್ ಆಗಿಬಿಟ್ಟ ಸರ್ ರೈತರೆಲ್ಲ. ನಿಮ್ ಕಡೆ ಎಲ್ಲಾರ್ದು ಹಂಗಾಗಿದೆ ರೈತರು? ಎಲ್ಲದಂಗಾಗಿದೆ ಸರ್. ಯಾಕಂದ್ರೆ ಭಾಗವು ದಿನ್ನಿ ಭಾಗದಲ್ಲಿ ಅವು ಮೆಣಸಿನ್ಕಾಯಿ ಜಾಸ್ತಿ ಆಗ್ತಾ ಇದೆ ಈಗ. ಅಲ್ಲಿ ಈಗ 5 ವರ್ಷ 6 ವರ್ಷ ಸರ್ ಬಹಳ ಹಾಕತ್ತಾರ ಮೆಣಸಿನ್ಕಾಯಿ ಸರ್. ಫುಲ್ ಎಲ್ಲರ ಮನೆ ಮನೆಗೆ ಆಗ್ತಾರೆ ಸರ್, ಮೆಣಸಿನ್ಕಾಯಿ ಹಾಕ್ತಾರೆ ಸರ್. ಕನಿಷ್ಠ ಏನಂದ್ರೆ ಒಂದು 5-6 ಎಕರೆ ಹಾಕ್ಯಂತಾರೆ ಸರ್, ಮಿನಿಮಮ್ ಹಾಕ್ಯಂತಾರೆ. ನಾವು 1.5 ಎಕರೆ 2 ಎಕರೆ ಲಾಸ್ಟ್ ಅಷ್ಟೇ ಇಟ್ಕೊಂತೀವಿ. ಅಲ್ಲಪ್ಪ ಅಂತ ಒಂಟಗಾರ ಇದ್ದೀವಿ ಸರ್ ನಾವು. ಅಡ್ಜಸ್ಟ್ ನೋಡ್ರಿ, ಹತ್ತಿ ಮೆಣಸಿನ್ಕಾಯಿ ಹಾಕ್ತಾರೆ, ತಿನ್ಲಿಕ್ಕೆ ಕಾಳು ಕಡಿಗಳು ಬೇಕಲ್ಲ, ಹೆಂಗ್ ಮಾಡ್ತೀರಿ ಮತ್ತೆ? ಜೋಳ ಹಾಕ್ಯಂತೀವಿ ಸರ್, ಅಕ್ಕಿ ಎಲ್ಲ ಆರದವ್ರು ಕೊಂಡ್ಕೊಂತ. ನಾವು 1 ವರ್ಷ ಮಳೆಗಾಲದಾಗ ಸರ್ ಒಂದು ಮಡಿ ಮಾಡಿ ಸರ್, ಒಂದು 5-6 ಗುಂಟೆ ಅಷ್ಟಾಗ್ತದೆ ಸರ್. ಅದು ಅದೇ ಕೋಳಿ ಆಗ್ಯದ ಸರ್, ತಿನ್ನಕ್ ಮಸ್ತ್ ಆಗ್ತದೆ ಸರ್ ನಮ್ಗೆ 1 ವರ್ಷ ಆಗ್ತದ. ಅಂದ್ರೆ ಜೋಳ, ಕಡಲೆ, ತೊಗರಿ ಇಂತವೆಲ್ಲ ನಮ್ ಕಡೆಗೆ ಹೋಗ್ಯೋ ಸರ್. ಹಾಕದೇ ಇಲ್ಲಿ ಬರೀ ಹತ್ತಿ ಮೆಣಸಿನ್ಕಾಯಿ ಅಷ್ಟೇ ನಮ್ ಕಡೆಗೆ. ಏನ್ ತೊಗರಿ ಹಾಕ್ಯಂತ ಹಾಕಿ ತೊಗರಿ ಮಾರಕ್ ಆಗ್ತಾರೆ ಸರ್, ಇಷ್ಟು ಹಾಕಿದಾರೆ. ಕಡಿಮೆ ಸರ್, ಬಹಳ ಕಡಿಮೆ. ಅದು ಈಗ ಫುಲ್ ಫಾಸ್ಟ್ ಅಂದ್ರೆ ಈಗ ಫಾಸ್ಟ್ ಅಂದ್ರೆ ಹತ್ತಿ ಮೆಣಸಿನ್ಕಾಯಿ ಸರ್. ಮತ್ತೆ ಒಕ್ಕಲ್ತನ ಜೊತೆ ಏನಾದ್ರು ದನ ಕರುಗಳನ್ನ ಕಟ್ಟಿರ ಅಥವಾ ಏನ್ ಮಾಡಿರ ಒಕ್ಕಲ್ತನ ಜೊತೆ? ಒತ್ತಿ ಮೊದಲು ಎಲ್ಲ ದನಗಳು ಎಮ್ಮೆಗಳಿದ್ದು ಸರ್ ಆಮೇಲೆ ಆಕಳು ಎಲ್ಲ ಎಮ್ಮೆ ಕಂಟಿನ್ ಮೊದಲದ ಕಂಟಿನ್ ಸರ್ ಬಹಳ ವರ್ಷಗೊಂದಾವ. ಎಲ್ಲರ ಭಾಗ ಆಗ್ಬಿಟ್ಟು ಯಾರ್ದಾರ ಆಗ್ಬಿಟ್ಟು ನಮ್ಮ ಅಣ್ಣ ಅಷ್ಟು ನಮ್ಮ ಅಷ್ಟೇ ಕೊಟ್ಟು ನಮ್ಮ ಅಣ್ಣೆಲ್ಲ ಸರ್ ಎಮ್ಮೆ ನಮ್ಮಲ್ಲಿ ಏನು ದನಗಳು ಇಲ್ಲ ಸರ್. ಮತ್ತೆ ಗೊಬ್ಬರ ಅದು ಹೆಂಗ್ ಮಾಡ್ತೀರಿ? ಗೊಬ್ಬರ ಸರ್ ಕುರಿ ದಬ್ದಿ ಸರ್. ಮತ್ತೆ ಈ ವರ್ಷ ತಿಪ್ಪಿಗೆ ತಗೊಂಡೋಗಿ ಗೊಬ್ಬರ ಹಾಕ್ಬೇಕಂತ ಮಾಡಿ ಸರ್. ಎಲ್ಲ ತಿಪ್ಪೆ ಕಣ್ಕೊಂಡು ಮತ್ತೆ ಹೊಲಕ್ಕೆ ಒಂದೊಂದು ಎಕರೆ ತುಂಬಕ್ಕೆ ಮಾಡಿ ಸರ್. ಮತ್ತೆ ಏನಂತ ನೋಡಿ ಅನುಕೂಲ ನೋಡ್ಕೊಂಡು ಒಕ್ಕಲ್ತನ ಮಾಡ್ಲಿಕ್ಕೆ ಜನ ಎಷ್ಟು ಜನ ಇದೀರಿ ಮಾಡೋರೆಲ್ಲ? ಮಾಡೋರು ಏನು ಸರ್, ನಾನು ನಮ್ಮ ಹೆಣ್ಮಕ್ಳು ಸರ್. ನನ್ನ ಮಗ ಅಂತ ಸಾಲಿಗೆ ಓದ್ತಾರೆ, ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗರು ಅಂತ ಕಾಲೇಜ್ಗೆ ಓದ್ತಿದ್ರು. ಈ ವರ್ಷವಲ್ಲ ಅಂತ ಮನೇಲಿ ಕುಂತ್ಕೊಂಡ್ರು, ಸಾಲಿ ಬಿಟ್ಬಿಟ್ಟಾರ. ನನ್ನ ಮಗ ಅಂತ ಕಾಲೇಜ್ಗೆ ಓದ್ತಾನೆ ಸರ್. ಸ್ವಂತ ದುಡಿತೀರಿ ನೀವು? ಗಂಡ ಎಂತ ಇಬ್ರು ಹೊಲ್ದಾಗ? ನಾವು ಹೊಲ್ದಾಗ ದುಡಿತೀವಿ ಸರ್, ಕೂಲಿಯರ್ ಇಟ್ಕೊಂತೀವಿ ಸರ್. ಕೂಲಿಯರ್ ಇಟ್ಕೊಂಡು ಮಾಡಿಸ್ಕೊಂಡು ಮಾಡಿಸ್ಕೊಂತೀವಿ ಸರ್. ಈ ವರ್ಷ ನನ್ನ ಮಗ ಜಗ್ಗಿ ಹೆಲ್ಪಾಣ ಸರ್. ಈ ವರ್ಷ ಬಂದಾನ ಮಗನೋಕೆ ಒಕ್ಕಲ್ತನದ ಕಲಿಸಿರಿ, ಅವಗೂ ಎಲ್ಲ ಕೆಲಸ ಮಾಡ್ತಾನೆ. ಮಾಡ್ತಾನೆ ಸರ್, ಮಾಡ್ತಾನೆ. ಅವ್ರಿಗೂ ಕಲಿಸ್ಬೇಕು, ಯಾಕಂದ್ರೆ ಬರೀ ಓದಿಸೋದಷ್ಟೇ ಅಲ್ಲ, ಓದ್ರ ಜೊತೆ ಇದು ಬಹಳ ಮುಖ್ಯ ಅಲ್ಲ. ಮಾಡ್ತಾನೆ ಸರ್, ಮಾಡ್ತಾನೆ. ಇದು ಒಂಥರ ನಿಮಗೆ ವಿದ್ಯೆನೇ ಇದು. ಹೌದು ಸರ್. ಯಾಕಂದ್ರೆ ಅಣ್ಣ ಹಾಕುವಂತ ಕೆಲಸ ಇದು ಸರ್. ಅವನ ಎಲ್ಲೇ ಎಲ್ಲ ಅದ್ರಾಗೆಲ್ಲ ಇದ್ರಾಗ MR ಸ್ಕ್ಯಾನು ಎಕ್ಸರ್ ಎಲ್ಲ ಅದ್ರಾಗ ಇರ್ತಾನೆ ಸರ್. ಅವನಲ್ಲ ಅದ್ರಾಗೆ ಪ್ಯಾರಾಮೆಡಿಕಲ್ ಆದ್ರೆ ದಿನ ಪ್ರಾಕ್ಟಿಕಲ್ ಇರ್ತದೆ ಸರ್. ಅವನಿಗೆ ಅದೊಂದು ಸಬ್ಜೆಕ್ಟ್ ಫೇಲ್ ಆಗ್ಯ ಸರ್. ಅದು ಮೊನ್ನೆ ಬಡದಾನ ಈ ಹುಡುಗರು ಯಾರು ಹೋಗಿಲ್ಲ ಅಂತೇಳಿ ಈ ವರ್ಷ ನನಗೆ ಫುಲ್ ನನ್ನ ಕೈಯಾಗಿದ್ದಾನೆ ಸರ್. ಎಲ್ಲ ಹೊಲದ ಕೆಲಸ ಜಗ್ಗಿ ಮಾಡೋಣ. ಟ್ರ್ಯಾಕ್ಟರ್ ಫೀಲ್ಡ್ ಅಲ್ಲಿ ಅವನಿಗೆ ಕೊಟ್ಟಿವಿ. ಟ್ರ್ಯಾಕ್ಟರ್ ಹೊಡಿತಾನ? ಹಾ, ಟ್ರ್ಯಾಕ್ಟರ್ ಹೊಡಿತಾನ. ಬೆಳೆ ಹೊಡೆಯೋದು ಎಲ್ಲ ಮಾಡ್ತಾನೆ? ಮಾಡ್ತಾನೆ ಸರ್. ಎಣ್ಣೆ ಹೊಡಿತಾನ, ಗೆಳೆ ಹೊಡಿತಾನೆ ಸರ್. ಅಂದ್ರೆ ಆತರ ಮುಂದ್ ನಿಮ್ ನಂತರ ಒಕ್ಕಲ್ತನ ಮಾಡ್ಕೊಂಡು ಹೋಗ್ಬೇಕಲ್ಲ ಅವರು? ಮಾಡ್ತಾನೆ. ಹೌದಿಲ್ಲ, ಏನು ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು, ಹೆಂಗ್ ಎಣ್ಣೆ ಹೊಡಿಬೇಕು, ಹೆಂಗ್ ಗಳೆ ಹೊಡಿಬೇಕು ಅನ್ನೋದು ಕಷ್ಟ ಆಗಿಬಿಡ್ತದ. ಮಾಡ್ತಾನೆ ಸರ್, ಮಾಡ್ತಾನೆ. ಎರಡು ಕಡೆ ಮಾಡ್ತಾನೆ ಸರ್. ಹಂಗೇನಿಲ್ಲ. ಹೆಂಗ್ ಅನಿಸಿದ್ರಿ ಒಕ್ಕಲ್ತನ ದುಳೆಯವ್ರ ಈ ಸಲ ನಿಮ್ದು ಲಾಭ ಬಂತ ಒಕ್ಕಲ್ತನದ್ದು ಸರ್? ಈ ವರ್ಷ ಏನು ಸರ್, ಇವಾಗ ಮೆಣಸಿನಕಾಯಿ ರೇಟ್ ಸಿಕ್ಕ ಲಾಭ ಬಂದ ಸರ್. ಅತಿ ರೇಟು ಹೋಯ್ತು ಮೆಣಸಿನಕಾಯಿ ರೇಟು ಹೋಯ್ತು ಸರ್. ಈ ವರ್ಷ ಲಾಸ್ ಆದಂಗೆ ಸರ್. ಮತ್ತೆ ರೇಟ್ ಸಿಕ್ಕಿದ್ರೆ ಲಾಭ ಆತಿ ಸರ್. ಹತ್ತಿನೇ ಚಲೋ ಬಂದದ ಬೆಳೆ, ಆದ್ರೆ ರೇಟ್ ಇಲ್ಲ. ಮೆಣಸಿನಕಾಯಿ ಬಂದ್ರೆ ಚಲೋ ಬಂದದ, ಆದ್ರೆ ರೇಟ್ ಇಲ್ಲ ಸರ್. ಏನ್ ಮಾಡ್ತದೆ ಇವಾಗ? ಮೊದಲ ಒಕ್ಕಲ್ತನ ಹೆಂಗಿತ್ತು ನಿಮ್ದು? ಈಗೇನು ಬದಲಾವಣೆ ಮಾಡ್ಕೊಂಡಿರಿ ಒಕ್ಕಲ್ತನದಲ್ಲಿ? ಮೊದಲು ಸರ್ ಒಣಕಡ್ಲೆ ಹಾಕ್ತೀವಿ ಸರ್. ಒಣಕಡ್ಲೆ ಜೋಳ ಕಂಟಿತ್ತು ಸರ್. ನಮ್ದು ಎಕರೆಗೆ 12 ಕ್ವಿಂಟಲ್ ಬರ್ತಿತ್ತು ಸರ್ ಒಣಕಡ್ಲೆ. ನಮ್ದು ಒಣಕಡ್ಲೆ ಚಲೋ ಇತ್ತು ಅವಾಗ. ನಮಗೆ ಕಡಿಮೆ ಖರ್ಚು, ಬೆಳೆ ಜಗ್ಗಿ ಬರ್ತಿತ್ತು, ರೊಕ್ಕನೂ ಕರೆಕ್ಟ್ ಬರ್ತಿತ್ತು ಸರ್ ಅವಾಗ. ಇವೆಲ್ಲ ಇದ್ರಾಗ ಈ ಬರೇ ಎಣ್ಣೆ ಹೊಡೆದ್ರಾಗೆ ಹೋಗಿ, ಗೊಬ್ಬರದ್ರಾಗೆ ಹೋಗಿವಿ, ಮೆಣಸಿನ್ಕಾಯಿ ಯಾವಾಗ ಹೊಡಿತು ಕಂಟಿನ್ಯೂ ಹೊಡೆದೇ ಹೊಡೆದೇ ಇರ್ತ ಸರ್. ಈ ಖರ್ಚು ಜಾಸ್ತಿ, ಬರೋದು ಕಡಿಮೆ ಹಂಗ ಸರ್. ಇದು ಒಕ್ಕಲ್ತನ ಲೇಬರ್ ಚಾರ್ಜ್ ಜಾಸ್ತಿ ಆಗತ್ತೆ. ಜಾಸ್ತಿ ಲೇಬರ್ ಕಂಡಂಗ ಆಗ ಸರ್. ಕಂಡಂಗ ಚಾರ್ಜ್ ಮನೇಲಿ ದುಡಿಯೋರು ಇದ್ರೆ ಲಾಭ ಆಗತ್ತ? ಅವ್ರು ಏನಂತ ಸರ್, ಲೇಬರ್ ಅವರು ಮೆಣಸಿನ್ಕಾಯಿ ಹಾಕಿಟ್ರೆ ಒಂದೇ ಡೋರ್ ಡೋರ್ ಅಂದ್ರೆ 2 ಚೀಲ 3 ಚೀಲ ಹಾಕಿದ್ರೆ ತುಂಬ ಸರ್. ಅದು ಅದೊಂದೇ ಡೋರ್ ಹರಿದಿದ್ರೆ ಮನೆಗೆ ಹೋಗ್ಬಿಡ್ತು ಅಂತ ಸರ್. ಕೂಲಿ ಇಟ್ರೆ 300 ರೂಪಾಯಿ ಕೂಲಿ ಇಟ್ರೆ ಅಷ್ಟೇ, ಒಂದು ಟಿಕ್ಕಿ ತುಂಬತ್ತಿವಪ್ಪ ಅಂತಾರ. ಕೂಲಿ ಇಟ್ರೆ ಕೂಲಿ ಅಂದ್ರೆ ಇಷ್ಟೇ ಮಾಡೋದು ನಾವು. ಒಕ್ಕಲ್ತನದಿಂದ ಏನೇನು ಮಾಡ್ಕೊಂಡಿರಿ ನೀವು? ಮನೆ ಅಭಿವೃದ್ಧಿ ಕೆಲಸ ಏನೇನು ಮಾಡ್ಕೊಂಡ್ರಿ ನಿಮ್ದು? ಏನೇನು ಆಗಿದೆ ನಿಮಗೆ ಲಾಭ ಒಕ್ಕಲ್ತನ ಸರ್? ಎಲ್ಲ ನಾವು ಇದ್ದಿದ್ದರಾಗೆ ಸರ್, ನಾವು ಮನೆಗಿನ ಮಾಡ್ಕೊಂಡು ಸರ್. ಒಂದು ವಾರ ಜಾಗ ತಗೊಂಡಿವಿ ಸರ್. ಅದರಾಗೆ ಜೀವನ ಹಂಗೆ ನಮ್ಮ ತಂದೆ ತಾಯಿ ನಾವು ಅದರಾಗೆ ನಮ್ಮ ತಾಯಿಗೆ ಭಾಳ ಇದು ಸರ್, ಅನಾರೋಗ್ಯ ಮನುಷ್ಯ. ಕಂಟಿನ್ಯೂ ಹಾಸ್ಪಿಟಲ್ ಸರ್. ಹಿಂಗೆ ಆಕೆ ಸರಿಗಿದ್ದಲ್ಲ, ಆಕೆಗೆ ಭಾಳ ಖರ್ಚು ಮಾಡ್ಕೊಂಡು ಸರ್. ಆ ಟೈಮ್ನಾಗ ಮಾಡಿದ್ರೆ ನಾವು ತಂದೆ ತಾಯಿ ಮಾಡಿದ್ರೆ ಕಡಿಮೆ ಇಲ್ಲ ಸರ್. ಅವ್ರು ಉಣದಾಗ ನಾವಿರ್ತೀವಿ. ಹೌದೌದು, ಮಾಡ್ಬೇಕು ಮಾಡ್ಬೇಕು ಸರ್. ಕರ್ತವ್ಯ ನಮ್ದು, ನಮ್ಮ ಕರ್ತವ್ಯ ಅದು. ಹೌದು, ಮಾಡಿ ಸರ್. ಮತ್ತೆ ಅದರಾಗೆ ನಾವು ಒಕ್ಕಲ್ತನದಾಗ ಸರ್ ನಾವು ಖರ್ಚು ಮಾಡ್ಕೊಂಡು ಹೋಗಿ ಸರ್ ಅಷ್ಟೇ. ಒಕ್ಕಲ್ತನದ ನಿಮ್ಗೆ ಖುಷಿ ಕೊಟ್ಟದ ನಿಮ್ದು ಒಕ್ಕಲ್ತನ? ಸರ್ ಪರವಿಲ್ಲ ಸರ್, ಅದರಾಗೆ ಮತ್ತೆ ಜೀವನ ಸರ್ ನಮ್ದು. ಒಕ್ಕಲ್ತನ ಬಿಟ್ರೆ ಬೇರೆ ಏನು ಬರೋದಿಲ್ಲ? ಬಿಸಿನೆಸ್ ಅವು ಏನಾರು ಮಾಡ್ಕೊಂಡಿರಿ? ಇದು ಮಾಡ್ಕೊಂಡಿದ್ವಿ ಸರ್, ಫರ್ಟಿಲೈಸರ್ ಮಾಡಿದ್ವಿ. ಅಂಗಡಿ? ಅಂಗಡಿ ಮಾಡಿದ್ವಿ ಸರ್. ಅಲ್ಲೇ ಊರಲ್ಲೇ? ಊರಲ್ಲೇ ಮಾಡಿದ್ವಿ. ಅದರಾಗೆಲ್ಲ ಲಾಸ್ ಆಗಿಬಿಟ್ಟಿವಿ ಸರ್. ಎಲ್ಲ ಮಂದಿ ಉದ್ರಿ ಕೊಟ್ಟು ಹಾಕೊಂಡು ಹೋಗಿ ಸರ್. ಕೊಡ್ಲಿಲ್ಲ ಸರ್ ಮಂದಿ. ಅದ್ರಾಗ ಒಂದು 10-15 ಲಕ್ಷ ಲಾಸ್ ಆಗಿಬಿಟ್ಟಿವಿ ಸರ್. ಲಾಸ್ ಆಯ್ತು, ಲಾಸ್ ಆಯ್ತು. ಮತ್ತೆ ಆದ್ರೂ ನಡೆಸ್ತಾ ಇದ್ದೀರಿ? ಇಲ್ಲ ಸರ್, ಬಿಟ್ಟಿವಿ ಸರ್. ಜಾಗ ಇಲ್ಲ ಅಂತ ಬಿಟ್ಟಿವಿ, ಬಂದ್ ಮಾಡ್ಕೊಂಡ್ವಿ. ಜಾಗ ಇಲ್ಲ ಸರ್, ಇಲ್ಲ ಸರ್. ಒಕ್ಕಲ್ತನದಾಗೆ ಹೋಗಿ ಅದೇ ಫೀಲ್ಡಾಗ ಹೋಗಿ ಸರ್. ಒಳ್ಳೇದು ದುಳೆಯವರು, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಮುಂದೆ ನಿಮ್ದು ಒಕ್ಕಲ್ತನ ಚೆನ್ನಾಗಿ ಆಗಲಿ ಅಂತ ಹೇಳೋಣ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ದಿಣ್ಣಿ ಗ್ರಾಮದ ರೈತರಾದ ಧೂಳಯ್ಯ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 35-36.7 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.2-21.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 43-57% ಮತ್ತು ಕನಿಷ್ಠ ಆರ್ದ್ರತೆ 15-20% ಇರುವ ಸಾಧ್ಯತೆ ಇದ್ದು,

ಕರಾಚಿಯ ರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ನಮ್ಮೂರು